ಪುಸ್ತಕ ಮಾರಾಟದಲ್ಲಿ ರಸಪ್ರಸಂಗಗಳು. ಪುಸ್ತಕ ಮಾರಾಟ ಹೋರಾಟ 1999 ಪುಸ್ತಕದ 16ನೇ ಅಧ್ಯಾಯ. ಪ್ರಸಕ್ತ ಅಧ್ಯಾಯದಲ್ಲಿ ಸುಳ್ಯದಲ್ಲಿ ನಡೆದ ಅವಿಭಜಿತ ದಕ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ನಾನು ಮಂಡಿಸಿದ ಪ್ರಬಂಧ, ಪುಸ್ತಕ ಮಾರಾಟದಲ್ಲಿ ರಸಪ್ರಸಂಗಗಳು ಮತ್ತು ಕೆಲವು ವೈನೋದಿಕ ಚುಟುಕುಗಳನ್ನು ಸಂಕಲಿಸಿದ್ದೇನೆ. ಇದಕ್ಕೆ ಪೂರಕವಾದ ರೇಖಾಚಿತ್ರಗಳನ್ನು ಆ ಕಾಲದಲ್ಲಿ ಅಜ್ಜನ ಪ್ರೇರಣೆಯಲ್ಲಿ ಅಭಯ ಬರೆದಿದ್ದವನ್ನು ಸೇರಿಸಿದ್ದೇನೆ. ಐನ್ಸ್ಟೈನರಿಗೆ ದಕ್ಕದ ಡ್ರಾಫ್ಟ್. ನನ್ನ ಪ್ರಕಾಶನದ ಆಲ್ಬರ್ಟ್ ಐನ್ಸ್ಟೈನ್ ಎಂಬ ಪುಸ್ತಕದ ವಿಮರ್ಶೆ ಇಂಗ್ಲಿಷ್ ಪತ್ರಿಕೆಯೊಂದರಲ್ಲಿ ಪ್ರಕಟವಾಯಿತು. ಅದನ್ನು ಓದಿದವರೊಬ್ಬರು ತುಮಕೂರಿನಿಂದ ಪುಸ್ತಕದ ಬೆಲೆ, ಅಂಚೆ ವೆಚ್ಚ ಸೇರಿಸಿ ಡ್ರಾಫ್ಟ್ ಕಳಿಸಿ ಪ್ರತಿಯೊಂದಕ್ಕೆ ಬೇಡಿಕೆ ಮಂಡಿಸಿದರು. ಆದರೆ ನಾನು ಪುಸ್ತಕ ಕಳಿಸದೆ ಅವರಿಗೆ ಡ್ರಾಫ್ಟ್ ಮರಳಿಸಿದೆ. ಜೊತೆಗೆ ಬರೆದ ಪತ್ರ ಹೀಗಿತ್ತು: ಸ್ವಾಮಿ, ಐನ್ಸ್ಟೈನರು 1955 ತೀರಿ ಹೋಗಿದ್ದಾರೆ. ಜೀವಿತಾವಧಿಯಲ್ಲಿ ಅವರೆಂದೂ ಮಂಗಳೂರಿಗೆ ಬಂದದ್ದಿಲ್ಲ. ಮತ್ತೆ ನಮಗವರ ಉತ್ತರಾಧಿಕಾರ ಒದಗಿದ್ದೂ ಇಲ್ಲ. ಹಾಗಾಗಿ ನೀವು ಆಲ್ಬರ್ಟ್ ಐನ್ಸ್ಟೈನರ ಹೆಸರಿಗೆ ಖಾತೆಗೆ ಪಾವತಿಯಾಗುವಂತೆ ಕಳಿಸಿದ ಡ್ರಾಫ್ಟ್ ಅನ್ನು ಮರಳಿಸಿದ್ದೇನೆ. ಅವರ ಹೆಸರಿನ ಪುಸ್ತಕ ಬೇಕಾದಲ್ಲಿ ನನ್ನ ಅಂಗಡಿಯ ಹೆಸರಿನಲ್ಲಿ ಡ್ರಾಫ್ಟ್ ಕಳಿಸಿ. ಸರಳ ಹಾಸ್ಯ ಬೆರಳ ಕುಡಿಗಳ ಲಾಸ್ಯದಂತೆ ನಗೆ ತರಿಸಬಹುದು, ಹಾಗೆ ಉಗುರ ಮೊನಚಿನ ಘಾಸೆಯಿಂದ ಉರಿ ಹತ್ತಿಸಲೂಬಹುದು. ನನ್ನ ಪತ್ರದ ನಿಜ ಪರಿಣಾಮದ ಅರಿವು ನನಗಿಲ್ಲ. ಆದರೂ ಒಂದೇ ವಾರದೊಳಗೆ ಅಂಗಡಿ ಹೆಸರಿನ ಡ್ರಾಫ್ಟ್ ಬಂತು. ಮರುಟಪಾಲಿಗೆ ನಾನು ಪುಸ್ತಕ ಕಳಿಸಿದೆ. ಆದರೆ 2 ವಾರ ಕಳೆದು ಪುಸ್ತಕದ ಕಟ್ಟು ನನಗೇ ಮರಳಿತು. ಲಕೋಟೆಯ ಮೇಲೆ ಅಂಚೆ ಅಣ್ಣನ ಶರ ಇತ್ತು. ವಿಳಾಸದಾರರು ಲಭ್ಯರಿಲ್ಲ. ಕಳಿಸಿದವರಿಗೆ ವಾಪಸ್ಸು. ಈಗ ನಗುವ ಸರದಿ ಯಾರದ್ದು? ಹೆಸರಿನಲ್ಲೇನಿದೆ? ಮೈಸೂರಿನ ಬೀದಿಯಲ್ಲಿ ಹೋಗುತ್ತಿದ್ದಾಗ ಪುಸ್ತಕದ ಅಂಗಡಿ ಒಂದರ ಹೊಸತು ಬೋರ್ಡ್ ಬಿವಿ ವೈಕುಂಠರಾಜುರವರು ಬದುಕಿದ್ದಾಗಲೇ ಅಂತ್ಯ ಘೋಷಿಸಿದ್ದು ಕಂಡಿದ್ದೆ. ಮತ್ತು ಯಾರೋ ಹೇಳುವುದೂ ಕೇಳಿದ್ದೆ. ಅಯ್ಯೋ ಪಾಪ, ಸಣ್ಣ ಪ್ರಾಯ. ಅಂತ್ಯ ಬಿವಿ ವೈಕುಂಠರಾಜುರವರ ಕಾದಂಬರಿಯ ಹೆಸರು. ಅದು ನನ್ನ ವಿದ್ಯಾರ್ಥಿ ದಶೆಯ ಕಥೆಯಾಯಿತು. ನಾನೇ ಪುಸ್ತಕ ವ್ಯಾಪಾರಿಯಾದ ಮೇಲೆ ಕುಂ ವೀರಭದ್ರಪ್ಪನವರ ಆಸ್ತಿಯನ್ನು ಅವರಿವರೆಂದು ನೋಡದೆ ಮಾರಿದ್ದೇನೆ. ಯು ಆರ್ ಅನಂತಮೂರ್ತಿಯವರ ಅವಸ್ಥೆಯನ್ನು ಊರೂರಿನಲ್ಲಿ ಪ್ರಚುರಿಸಿದ್ದೇನೆ. ತೇಜಸ್ವಿಯವರ ಚಿದಂಬರ ರಹಸ್ಯವನ್ನು 100 ಜನರಿಗೆ ರಟ್ಟು ಮಾಡಿದ್ದೇನೆ. ಇಷ್ಟಾದರೂ ನನ್ನ ತಮ್ಮನಿಗೆ ಹುಡುಗಿಯನ್ನು ಅನ್ವೇಷಿಸುತ್ತಿದ್ದಾಗ ಅಂಗಡಿಗೆ ಬಂದ ಮಹಿಳಾ ಮಣಿಯೊಬ್ಬಳು ನನ್ನ ತಂಗಿಗೊಂದು ಗಂಡು ಕೊಡಿ ಎಂದು ಕೇಳಿದಾಗ ಲಂಕೇಶನ ನಾಟಕ ಎಂದು ನೆನಪಿಸಿಕೊಳ್ಳಲು ನಾನು ತಡವರಿಸಿದ್ದೆ. ಪ್ರಕಾಶಕನೊಬ್ಬನಿಂದ ಬಂದ ಕೋಟಾ ಬಿಲ್ಲಿನ ಬಗ್ಗೆ ನಾನು ತಲೆಬಿಸಿಯಲ್ಲಿದ್ದಾಗ ಗಿರಾಕಿಯೊಬ್ಬ ಕೋಟಾ ನೋಟಿಗೆ ಮುಂಗಡ ತೆಗೆದುಕೊಂಡು ತರಿಸಿಡಲಿಲ್ಲ ಯಾಕೆ ಎಂದು ಗಟ್ಟಿಯಾಗಿ 10 ಜನರೆದುರು ವಿಚಾರಿಸಿದ. ನಾನು ಅಪಾರ್ಥ ಗ್ರಹಿಸಿ ಜಗಳ ಕಾದಿದ್ದೆ. ವಾಸ್ತವದ ಅರಿವಾದ ಮೇಲೆ ಕೆ ಗುಂಡಣ್ಣನವರ ನಾಟಕ ಕೋಟಾ ನೋಟು ಔಟ್ ಆಫ್ ಪ್ರಿಂಟ್ ಎಂದು ತಿಳಿಸಿ ಮುಂಗಡ ಮರಳಿಸಿ ಸುಖಾಂತಗೊಳಿಸಿದ್ದೆ. ಶಾಲಾ ವರ್ಷದ ಕೊನೆಯಲ್ಲಿ 18 ಗೈಡು ಕೇಳಿ ಬಂದವರಿಗೆಲ್ಲ ಇಲ್ಲ ಇಲ್ಲ ಹೇಳಿ ಬೇಸತ್ತು ಆರ್ ಕೆ ನಾರಾಯಣರ ಕಾದಂಬರಿ ಗೈಡ್ ಕೇಳಿ ಬಂದವರಿಗೆ ತಾರಮಯ್ಯ ಆಡಿಸಿ ವ್ಯಾಪಾರವನ್ನೇ ಕಳೆದುಕೊಳ್ಳುವವನಿದ್ದೆ. ಅಂಗಡಿಯ ಪ್ರವೇಶ ದ್ವಾರದ ಪಕ್ಕ ನನ್ನ ಸ್ಥಾನ. ಸಹಾಯಕ ಒಳಗೆ ಕಪಾಟುಗಳ ಬಳಿ ಎಲ್ಲಾದರೂ ಏನಾದರೂ ಮಾಡಿಕೊಂಡಿರುತ್ತಾನೆ. ಗಿರಾಕಿ ನನ್ನಲ್ಲಿ ಕೇಳಿದ್ದನ್ನು ವಿಮರ್ಶಿಸಿ ಗಟ್ಟಿಯಾಗಿ ಸಹಾಯಕನಿಗೆ ಹೇಳುವುದು ನನಗೆ ಅಭ್ಯಾಸ. ಆದರೆ ಇದು ಯಾಂತ್ರಿಕವಾದಾಗ, ಅಂದರೆ ಇವರಿಗೆ ಲೈಂಗಿಕ ಶಕ್ತಿ ತೋರಿಸೋ, ಅದು ವೈದ್ಯ ಚಂದ್ರಶೇಖರ್ ಪುಸ್ತಕದ ಹೆಸರು, ಅಥವಾ ಇವರಿಗೆ ಮಾನವ ಮೂತ್ರದ ಉಪಚಾರ ಕೊಡೋ, ಇದು ವಾಮನರಾವ್ ಹೊದಿಕೆಯವರ ಪುಸ್ತಕ, ಅಥವಾ ಥೂ ಹಲ್ಕಾ ಇಲ್ಲೊಂದು ಎಚ್ ಎಲ್ ಕೇಶವಮೂರ್ತಿಯವರ ಪುಸ್ತಕ ಇತ್ಯಾದಿಗಳೆಬ್ಬಿಸಿದ ನಗೆಯಲೆ ಸಾಮಾನ್ಯವಲ್ಲ. ಹಾಗೆ ಮುಜುಗರರಹಿತವಾಗಿ ನಗೆಯುಕ್ಕಿಸುವ ಇನ್ನೂ ಕೆಲವು ಸಂವಾದ ನೋಡಿ. ಕೀಚಲು ಧ್ವನಿಯ ಪೀಚಲು ಹುಡುಗ ಕೇಳಿದ್ದ, ಬೇಕು ನಮಗೊಬ್ಬ ಕೊಲೆಗಾರ. ಡುಮ್ಮನೊಬ್ಬ ಓಡೋಡಿ ಬಂದು ಕೇಳಿದ್ದ, ಓಡಬೇಡ ಸಾಯಬೇಡ. ಎರಡೂ ಪತ್ತೆದಾರಿ ಕಾದಂಬರಿಗಳ ಹೆಸರು. ಫೋಟೋಗ್ರಫಿ ಕಪಾಟನ್ನೆಲ್ಲ ಮಗುಚಿ ಹಾಕಿ ಸುಸ್ತಾದ ಗಿರಾಕಿಯೊಬ್ಬ ಕೊನೆಗೆ ಅತ್ತಿತ್ತ ಕಳ್ಳ ನೋಟ ಬೀರಿ ಮೆಲುಧ್ವನಿಯಲ್ಲಿ ಕೇಳಿದ್ದ, ಸೆಕ್ಸ್ ಫೋಟೋಸ್ ಇಲ್ವಾ? ಗಿರಾಕಿ, ನಾನು ಅಮೆರಿಕಕ್ಕೆ ಹೋಗಿದ್ದೆ. ನಾನು, ಹೌದೇ? ಆದರೆ ನನಗ್ಯಾಕೆ ಹೇಳ್ತೀರಾ ಅಂದು ಒಮ್ಮೆಗೆ ಅವರ ಕಾಲೆಳೆದರು ಕೃಷ್ಣಾನಂದ ಕಾಮತರ ಪುಸ್ತಕ ಕೊಡದೆ ಕಳಿಸಲಿಲ್ಲ. ಗಿರಾಕಿ, ಕನ್ನಡದಿಂದ ಮಲಯಾಳಕ್ಕಲ್ಲಿ ನೀವು ಪುಸ್ತಕ ಕೊಡ್ತೀರಾ? ನಾನು ಅದು ಮುಗಿದಿರೋದ್ರಿಂದ ಇಂಗ್ಲಿಷ್ನಿಂದ ಮಲಯಾಳ ಕೊಡ್ಲಾ? ಆತ, ಅಯ್ಯೋ ನನಗೆ ಇಂಗ್ಲಿಷ್ ಬರುವುದಿಲ್ಲಲ್ಲ. ಅದಕ್ಕೆ ನಾನು, ಚಿಂತಿಸಬೇಡಿ, ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಪುಸ್ತಕವನ್ನೂ ಕೊಡುವ. ನವ ತರುಣನೊಬ್ಬ ಅವಸರದಲ್ಲಿ ಬಂದು ಕೇಳಿದ, ಫಸ್ಟ್ ಬಿ ಎ ಕನ್ನಡ ಇದೆಯಾ? ನಾನು ಗದ್ಯ ಪದ್ಯ ಕಾದಂಬರಿಗಳಲ್ಲಿ ಯಾವುದೆಂದು ಸ್ಪಷ್ಟಪಡಿಸಿಕೊಳ್ಳಲು ಹೆಸರು ಎಂದೆ. ಆತ ಸ್ವಲ್ಪ ನಾಚಿಕೊಂಡು ಸುರೇಶ ಬಿ ಎಂ ಎಂದು ಅವನ ಹೆಸರನ್ನೇ ಹೇಳಿದ್ದ. ಎದುರು ಶಾಲೆಯಿಂದ ಮೂರು ಹುಡುಗಿಯರು ಒಂದಾಗಿ ಓಡಿ ಬಂದು ಚೀಟಿ ಮುಂದೆ ಮಾಡಿ, ಈ ನಾಟಕ ಕೊಡಿ ಎಂದರು ಒಕ್ಕರ್ನಲ್ಲೇ. ನನ್ನಲ್ಲಿದ್ದ ಅಸಂಖ್ಯ ನಾಟಕ ಬ್ರಹ್ಮರಲ್ಲಿ ಇದನ್ನು ಯಾರು ಬರೆದಿರಬಹುದು ಅಂತ ಹೊಳೆಯದೆ ಕೇಳಿದೆ, ಬರೆದವರು ಯಾರು? ತಟ್ಟನೆ ಮೂರು ಒಂದಾಗಿ ಹೊರಳಿದವು, ನಮ್ಮ ಮೇಡಮ್. ನಿಜದಲ್ಲಿ ಅವರು ಹೇಳಿದ್ದು ಚೀಟಿ ಬರೆದವರ ಹೆಸರು ಮಾತ್ರ. ಗಿರಾಕಿ ಚೀಟಿಯಲ್ಲಿ ಒಂದು ಪುಸ್ತಕದ ಹೆಸರು ಬರೆದು ತಂದಿದ್ದನ್ನು ತೋರಿಸಿ, ಇದೆಯಾ ಕೇಳಿದ್ದ. ನನಗೆ ತಲೆ ತುರಿಸಿದರೂ ನೆನಪಾಗಲಿಲ್ಲ. ಎರಡನೇ ಕ್ರಮದಂತೆ, ಬರೆದವರು ಯಾರು ಎಂದೆ. ಆತ ತುಸು ನಾಚಿಕೊಂಡು ಬಗ್ಗಿ ಚೀಟಿ ನೋಡುತ್ತಾ, ನಾನೇ ಬರೆದದ್ದು, ಯಾಕೆ ತಪ್ಪು ಬರೆದಿದ್ದೇನಾ? ಪುಸ್ತಕ ಅತೀತ ಪ್ರಸಂಗ. ನನ್ನ ಅಂಗಡಿಯಲ್ಲಿ ಅದೊಂದು ಮಧ್ಯಾಹ್ನ ಶಟರ್ ಅರ್ಧ ಎಳೆದಿದ್ದರ ಹೊರಗೆ ನಾವು ನಿಂತು ಇನ್ನೇನು ಪೂರ್ತಿ ಎಳೆಯಬೇಕು ಎನ್ನುವಷ್ಟರಲ್ಲಿ ಸೈಕಲ್ ಏರಿ ಬಂದ ಶರವೇಗದ ಸರದಾರ. ಕ್ರೌಂಚವದ ಪ್ರಸಂಗದ ವಾಲ್ಮೀಕಿ ಪೋಸಿನಲ್ಲಿ ಕೈ ಎತ್ತುತ್ತಾ ಬೆವರದಾರೆ ಒರೆಸಿಕೊಳ್ಳುತ್ತಾ ಏದುಸಿರು ತಗ್ಗದೆ, ನಿಲ್ಲಿ ನಿಲ್ಲಿ ಒಂದೇ ನಿಮಿಷ ಎಂದ. ನನಗೋ ಸಮಯ ಪಾಲನೆಯ ಹಮ್ಮು. ಆತನ ಮಾತನ್ನು ಪೂರ್ಣ ಕೇಳಲು ಕಿವಿಯಾಗದೆ, ಇಲ್ಲ, ಎರಡೂವರೆಗೆ ಸರಿಯಾಗಿ ಬಾಗಿಲು ತೆರೆಯುತ್ತೇವೆ, ಬನ್ನಿ, ಮತ್ತೆ ರಾತ್ರಿ 8 ಗಂಟೆಯವರೆಗೆ ನಿಮಗೆ ಮುಕ್ತ ಅವಕಾಶವಿದೆ ಎಂದೆ. ಆತ ಪಟ್ಟು ಬಿಡದೆ, ಪ್ಲೀಸ್ ಪ್ಲೀಸ್, ನಾನು ಉರ್ವದಿಂದ ಅಂದರೆ ಸುಮಾರು 3 ಕಿಲೋಮೀಟರ್ ದೂರದಿಂದ ಇಲ್ಲಿಗೆ ಅಂತಲೇ ಬಂದೆ, ಆಮೇಲೆ ಸಿಕ್ಕಿ ಉಪಯೋಗವಿಲ್ಲ, ಒಂದೇ ನಿಮಿಷ. ನನ್ನ ತಲೆಯೊಳಗೆ ನೆನಪಿನ ರೀಲು ಬಿಚ್ಚಿಕೊಳ್ಳುತ್ತಲೇ ಇತ್ತು. ನಾವು ಹಿಂದೆ ಹೀಗೆ ಒತ್ತಾಯಕ್ಕೆ ಕಟ್ಟು ಬಿದ್ದು ಅವಕಾಶ ಕೊಟ್ಟದ್ದಿದೆ, ಹಾಗೆ ಒಳಬಂದವರು ಮತ್ತೆ ಅದು ಇದು ಅಂತ ಸಮಯ ಕಳೆಯುವುದು, ಬಾಗಿಲು ತೆರೆದುಕೊಂಡಿದೆಯಲ್ಲ ಅಂತ ಬೇರೆಯವರು ನುಗ್ಗಿ ನನ್ನ 1.5 ಗಂಟೆಯ ವಿರಾಮ ತುಂಬ ನಷ್ಟವಾದದ್ದಿದೆ. ಹಾಗಾಗಿ ನಾನು ತಗ್ಗುವ ಸಾಧ್ಯತೆ ಇರಲಿಲ್ಲ. ಬದಲಿಗೆ ಆತನ ಬೇಡಿಕೆ ಏನೆಂದು ತಿಳಿದು ಸುಲಭದಲ್ಲಿದ್ದರೆ ಕೊಟ್ಟು ಸುಧಾರಿಸುವ, ಇಲ್ಲವಾದರೆ ಸಣ್ಣ ಸುಳ್ಳಾದರೂ ಹೇಳಿ ಆತನನ್ನು ಸದ್ಯಕ್ಕೆ ರವಾನೆ ಮಾಡುವ ಯೋಚನೆಯೊಡನೆ ಅಂದಾಗೆ, ನಿಮಗೆ ಏನು ಬೇಕು ಕೇಳಿದೆ. ಈಗ ನಾನು ಮತ್ತೆ ಬಾಗಿಲು ಎತ್ತುವನಂತೆ ನಿಂತದ್ದು ನೋಡಿ ಹರ್ಷಚಿತ್ತನಾದ ಸೈಕಲ್ ವಾಲ ತಡಬಡಾಯಿಸದೆ ಕೇಳಿದ, ಪೋರ್ಕು ಪೋರ್ಕು ಸರ್, ಅರ್ಧವೇ ಕೆಜಿ ಹಂದಿ ಮಾಂಸ. ನನಗಿಂತಲೂ 1/2 ಗಂಟೆ ಮೊದಲೇ ಮುಚ್ಚಿದ್ದ ಪಕ್ಕದ ಅಂಗಡಿ ಕೋಲ್ಡ್ ಸ್ಟೋರೇಜ್ ಅಂಗಡಿಯತ್ತ ನೋಡುತ್ತಾ ನಗುವುದನ್ನು ಬಿಟ್ಟು ನಮಗೇನೂ ಉಳಿದಿರಲಿಲ್ಲ. ಗಿರಾಕಿ ಕೇಳಿದ, ಅಡಿಕೋಲ್ ಕೊಡಿ. ನಾನು, ಇಲ್ಲ ಇಲ್ಲಿ ಪುಸ್ತಕ ಮಾತ್ರ. ಗಿರಾಕಿ, ಅಂದರೆ 100 ಪೇಜಿನ ಖಾಲಿ ಪುಸ್ತಕ ಕೊಡಿ. ನಾನು, ಇಲ್ಲ ಇಲ್ಲಿ ಓದೋ ಪುಸ್ತಕ ಮಾತ್ರ. ಗಿರಾಕಿ, ಹಾಗಾದರೆ ಫೈನಲ್ ಬಿ ಎಸ್ ಸಿ ಡೈಜೆಸ್ಟು? ನಾನು, ಇಲ್ಲಿಲ್ಲ, ಟೆಕ್ಸ್ಟ್ ಗೈಡು ನಾವು ಇಡುವುದಿಲ್ಲ, ಬರಿಯ ಜನರಲ್ ಪುಸ್ತಕ ಮಾತ್ರ. ಗಿರಾಕಿ, ಹೋಗಲಿ, ಬಿ ಜಿ ಎಲ್ ಸ್ವಾಮಿಯವರು ಹಸಿರುವನ್ನಾದರೂ ಕೊಡ್ತೀರಾ? ನಾನು, ಕ್ಷಮಿಸಿ, ಅದು ಔಟ್ ಆಫ್ ಪ್ರಿಂಟ್. ಗಿರಾಕಿ ರೋಸಿ ಹೋಗಿ, ನೀವು ಯಾಕೆ ಬಾಗಿಲಾಕಬಾರದು? ನಾನು ಅಷ್ಟೇ ಸಮಾಧಾನದಲ್ಲಿ, ಓಹೋ ಧಾರಾಳವಾಗಿ, ಆದರೆ ಊಟದ ಸಮಯಕ್ಕೆ ಸರಿಯಾಗಿ. ಸರ್ಕಾರಿ ಕಾರ್ಯವೈಖರಿ. ಮಂಗಳೂರಿನಲ್ಲಿರುವ ದಕಜಿಪ ತೋಟಗಾರಿಕಾ ಇಲಾಖೆಗೆ ತಾಲೂಕು ನಕ್ಷೆ ತುರ್ತಾಗಿ ಬೇಕಾಯಿತು. ಗುಮಾಸ್ತ ಹಿಂದೆಲ್ಲೋ ಕಡತದಲ್ಲಿ ಕಂಡ ಸಾಮಾನ್ಯ ನೆನಪಿನ ಬಲದಲ್ಲೇ ಬೇಡಿಕೆ ಪತ್ರವನ್ನು ಹೀಗೊಂದು ವಿಳಾಸಕ್ಕೆ ರವಾನಿಸಿಬಿಟ್ಟ. ಅತ್ರಿ ಪುಸ್ತಕ ಭಂಡಾರ, ಸುಭಾಷ್ ನಗರ, ಧಾರವಾಡ. ಪತ್ರ ಧಾರವಾಡ ಅಂಚೆ ಕಚೇರಿಯಲ್ಲಿ ಹಾಜರಾದಾಗ ಅಲ್ಲಿನ ಸಾರ್ಟಿಂಗ್ ಪೇದೆ ವಿಳಾಸದಲ್ಲಿ ಸಣ್ಣ ತಿದ್ದುಪಡಿ ಮಾಡಿರಬೇಕು. ಸುಭಾಷದಿಂದ ನಗರ ಕಿತ್ತು ಹಾಕಿ ರೋಡ ಸೇರಿಸಿದ. ಸುಭಾಷ ರೋಡ. ಬಟವಾಡ ಇಳಿದ ಅಂಚೆಯಣ್ಣ ಆ ವಲಯದ ಕೆಲವು ಪುಸ್ತಕ ಮಳಿಗೆಗಳಲ್ಲಿ ಅತ್ರಿ ವಿಚಾರಿಸಿದಾಗ ನನ್ನ ಪರಿಚಯದವರು ಯಾರೋ ಅತ್ರಿ ಧಾರವಾಡದ್ದಲ್ಲ, ಮಂಗಳೂರು ಬರೆಸಿದ್ದಾರೆ. ಅದೃಷ್ಟವಶಾತ್ ಲಕ್ಕೋಟೆ ಮತ್ತೆ ತಿದ್ದುಪಡಿ ಕೇಳದೆ ನನ್ನಲ್ಲಿಗೆ ಬಂತು. ನಾನು ಸುಭಾಷವನ್ನೇ ತೆಗೆದು ಬಲ್ಮಠ ಮತ್ತು ಭಂಡಾರವನ್ನು ಕಿತ್ತು ಕೇಂದ್ರ ಸೇರಿಸಬಹುದಿತ್ತು ಎಂದು ಹಾಸ್ಯ ಮಾಡುತ್ತಾ ಲಕ್ಕೋಟೆ ಒಡೆದೆ. ವಿಷಯ ನೋಡಿ ಕಸದ ಬುಟ್ಟಿಗೆ ಸೇರಿಸಿದೆ. ಕಾರಣ ಇಷ್ಟೇ, ನಾನು ಬರಿಯ ಪುಸ್ತಕ ವ್ಯಾಪಾರಿ, ನಕ್ಷೆಯ ಮೊದಲಾದ ಸಾದಿಲ್ವಾರ್ ವ್ಯಾಪಾರಿ ಅಲ್ಲ. ಚಿಂತಾ ಚಿಕಿತ್ಸಾರ್ಥಿ. ಅಂಗಡಿಯಲ್ಲಿ ಅದೊಂದು ಮಧ್ಯಾಹ್ನ ಊಟ ಮುಗಿಸಿ ಬಂದು ಪೇಪರ್ ಓದುವ ನೆಪದಲ್ಲಿ ಬೆಲ್ಲ ತೂಗುತ್ತಿದ್ದೆ, ಅರ್ಥಾತ್ ತೂಕಡಿಸಿದ್ದೆ. ಸಹಾಯಕ ಅನ್ಯ ಕಾರ್ಯ ನಿಮಿತ್ತ ಹೊರಗೆ ಹೋಗಿದ್ದ. ಒಬ್ಬ ಗಿರಾಕಿ ಬಂದ, ತನ್ನ ಕೈ ಚೀಲ ಬಾಗಿಲ ಬಳಿ ಇಟ್ಟು ಒಳಗೆ ಹೋಗಿ ಕಪಾಟುಗಳಲ್ಲಿ ಕರಗಿ ಹೋದ. ನನ್ನ ಸಣ್ಣ ಜೊಂಪು ಮುಂದುವರೆದಿತ್ತು. ಪಕ್ಕನೆ ತಲೆ ಕೊಡಾಯಿ ಕಣ್ಣರಳಿಸಿದೆ. ಗಿರಾಕಿ ಕಾಣಲಿಲ್ಲ. ಹಲವು ಪುಸ್ತಕ ಕಳ್ಳರನ್ನು ಹಿಡಿದ ಅನುಭವದ ಮೇಲೆ ನನಗೆ ಬಂದೆಲ್ಲರ ಮೇಲೂ ಪೊಲೀಸ್ ಕಣ್ಣು. ಸದ್ದಾಗದಂತೆ ಎದ್ದು ಸರಿದು ದುತ್ತೆಂದು ಕಪಾಟಿನ ಮರೆಗೆ ಇಣುಕಿದೆ. ಗಿರಾಕಿ ಕುಕ್ಕುರುಗಾಲಿನಲ್ಲಿ ಕೂತಿದ್ದ. ಒಮ್ಮೆಗೆ ನನ್ನನ್ನು ಕಂಡು ಗಾಬರಿಯಲ್ಲಿ ಎದ್ದು ನಿಂತ. ಅವನ ಬುಷರ್ಟಿನ ಮಧ್ಯದ ಎರಡು ಗುಂಡಿಗಳು ತೆರೆದಿದ್ದವು. ಹಾಗೆ ಯಾವುದೋ ಕಪಾಟಿನ ಯಾವುದೋ ಪುಸ್ತಕ ನೋಡುವನಂತೆ ನಟಿಸುತ್ತಾ ಎಡಗೈಯಲ್ಲಿ ಗುಂಡಿ ಹಾಕತೊಡಗಿದ. ನಾನು ಆತನ ಕೈ ಹಿಡಿದು ಶರ್ಟ್ ಎತ್ತಿಸಿದೆ. ಆತನ ಪ್ಯಾಂಟಿನ ಸೊಂಟಪಟ್ಟಿಯ ಒಳಗೊಂದು ಪುಸ್ತಕ ಅರ್ಧ ಹುದುಗಿದ್ದದ್ದು ಕಾಣಿಸಿತು. ಎಳೆದು ತೆಗೆದೆ. ಕೋಪದಿಂದ ಕುದಿಯುತ್ತಾ ನಾಲ್ಕು ಏರಿಸಲೋ ಎಂಟು ಆಶೀರ್ವಚಿಸಲೋ ಎಂದು ತಿಳಿಗೊಳ್ಳುತ್ತಿದ್ದೆ. ಅಷ್ಟರಲ್ಲಿ ಆತ ಸಾರಿ ಸರ್, ಸಾರಿ ಸರ್ ಎಂದು ಗುಣುಗುಣಿಸುತ್ತಾ ಒಮ್ಮೆಗೆ ನನ್ನನ್ನು ಬದಿಗೆ ನೂಕಿ ಬಾಗಿಲಿನಿಂದ ಆಚೆಗೆ ಓಡಿ ಹೋದ. ಈ ಅನಿರೀಕ್ಷಿತ ಧಾವಂತದಿಂದ ನಾನು ಚೇತರಿಸಿಕೊಳ್ಳುವಾಗ ಆತ ಕೈ ಮೀರಿದ್ದ. ನಾನು ಅಸಹಾಯಕತೆಯಿಂದ ಬೊಬ್ಬೆ ಹೊಡೆದೆ, ಇಡಿರಿ ಇಡಿರಿ ಕಳ್ಳ. ನಮ್ಮ ಕಟ್ಟಡದಲ್ಲಿ ಒಬ್ಬ ಸಣ್ಣ ಮಟ್ಟದ ಪೆಟ್ಟಿಸ್ಟ್ ಭೀಮಕಾಯನಿದ್ದ. ಆತ ಪುಟ್ಟಪಥದಲ್ಲಿ ತನ್ನ ಬೈಕಿಗೊರಗೆ ನಿಂತು ಮಿತ್ರನೊಡನೆ ಹರಟುತ್ತಿದ್ದ. ನನ್ನ ಗಲಾಟೆ ಕೇಳಿದ್ದೆ ಓಡಿ ಬಂದು, ಎಲ್ಲಿ ಎಲ್ಲಿ ಯಾರು ದಡಬಡನೆ ಪ್ರಶ್ನೆ ಹಾಕಿ ಉತ್ತರ ಪಡೆದ. ತನ್ನ ಮಿತ್ರನನ್ನು ಬೈಕಿನ ಹಿಂದೇರಿಸಿಕೊಂಡು ಕಳ್ಳ ಓಡಿದ ಓಡಿಗೆ ಬೈಕ್ ಓಡಿಸಿದ. ಐದೇ ಮಿನಿಟಿನಲ್ಲಿ ಭೀಮಕಾಯನೊಬ್ಬನೇ ಬಂದು ಅಂಗಿಯ ತೋಳೇರಿಸಿ ಸಜ್ಜಾದ. ಹಿಂದೆಯೇ ಒಂದು ರಿಕ್ಷಾ, ಒಳಗೆ ಮೂವರಿದ್ದರು. ಮೊದಲಿಳಿದವ ಭೀಮ ಮಿತ್ರ. ಮತ್ತೊಬ್ಬ ಇಳಿಯುತ್ತಿದ್ದಂತೆ ಭೀಮ ಅವನಿಗೆ ಶರ್ಟಿಗೆ ಕೈ ಹಾಕಿದ್ದ. ಮಿತ್ರ ಮಧ್ಯೆ ಪ್ರವೇಶಿಸಿ, ಇಲ್ಲ ಇಲ್ಲ, ಇವರು ದಾರಿ ಹೋಗ, ಕಳ್ಳನನ್ನು ಹಿಡಿಯಲು ನನಗೆ ಸಹಾಯ ಮಾಡಿದವರು ಎಂದು ತಪ್ಪಿಸಿದ. ಭೀಮನಿಗೆ ತನ್ನ ದುಷ್ಟ ಶಿಕ್ಷಣ ಕಾರ್ಯದಲ್ಲಿ ದಾರಿ ಹೋಗ ಸಿಕ್ಕಿದ್ದೇ ತಪ್ಪು ಅನ್ನಿಸಿರಬೇಕು. ಆತನನ್ನು ಹತ್ತ ತಳ್ಳಿ ನಿಜ ಶರ್ಟನ್ನು ಕಳ್ಳನ ಶರ್ಟಿಗೆ ಕೈ ಹಾಕಿ ಮುಕ್ತಾಫಲಗಳನ್ನು ಉದುರಿಸುತ್ತಾ ಎಳೆದ. ಬಡಕಲು ಶರೀರಿ ಕಳ್ಳ ದೀನನಾಗಿ ಕೈ ಜೋಡಿಸುತ್ತಾ ಸಾರಿ ಸಾರಿ ಜಪ ಮಾಡುತ್ತಾ ತೂರಾಡಿ ಹೋದ. ಅಷ್ಟರಲ್ಲಿ ದಾರಿ ಹೋಕನ ಆತ್ಮಗೌರವ ಜಾಗೃತವಾಯಿತು. ಕಳ್ಳನನ್ನು ಹಿಡಿದವ ತಾನು. ಅವನನ್ನು ಮೊದಲು ವಿಚಾರಿಸುವ ಹಕ್ಕು ತನ್ನದು. ಅಂತ ತನ್ನನ್ನು ಅಗೌರವಿಸಿ ಹಕ್ಕನ್ನು ಕಸಿದುಕೊಂಡ ಭೀಮನ ಮೇಲೆ ಕೆರಳಿ ಮುನ್ನುಗ್ಗಿದ. ಕಳ್ಳನ ಕೈ ಹಿಡಿದೆಳೆದು ಭೀಮನಿಗೆ ಸೆಡ್ಡು ಹೊಡೆದ. ಈ ಬೆಳವಣಿಗೆ ನನಗೆ ಅನಿರೀಕ್ಷಿತವಾದ್ದರಿಂದ ಶಾಂತಿ ಸ್ಥಾಪನೆಗಾಗಿ ನಾನು ಆ ಕಾಡಕ್ಕಿಳಿಯಬೇಕಾಯಿತು. ಕಳ್ಳ ನನ್ನ ಕಾಲು ಕಟ್ಟಿಕೊಳ್ಳಲು ಬಂದ. ಅವನನ್ನು ದೂರ ನೂಕಿ ನಾನು ಭೀಮ ಹಾಗೂ ದಾರಿ ಹೋಕರ ನಡುವೆ ಸಂಧಾನಕಾರನಾದೆ. ದಾರಿ ಹೋಕನಿಗೆ ಕಳ್ಳತನದ ವಿವರವಾಗಲಿ ನನ್ನ ಪರಿಚಯವಾಗಲಿ ಇರಲಿಲ್ಲ. ಸಹಜವಾಗಿ ಆತ ಭೀಮನನ್ನಷ್ಟೇ ವಿಚಾರಿಸಿಕೊಳ್ಳಲು ಆಚೀಚೆಯಿಂದ ತನ್ನ ಮಿತ್ರರ ಬಲ ಕಟ್ಟತೊಡಗಿದ. ಭೀಮನಿಗೋ ಸ್ವಂತ ನೆಲ, ಅವನ ತಂಡ ಸಣ್ಣದಾಗುವುದು ಸಾಧ್ಯವಿರಲಿಲ್ಲ. ಆದರೆ ನನ್ನ ಅದೃಷ್ಟಕ್ಕೆ ಆ ಎರಡೂ ಬಳಗ ವ್ಯಾಜ್ಯ ಅರ್ಥ ಮಾಡಿಕೊಂಡು ನಾಯಕ ಮಣಿಗಳನ್ನು ಹಿಂದೆಳೆದು ಸಮಾಧಾನಿಸತೊಡಗಿದರು. ಉಸ್ಸಪ್ಪ ಅಂತ ನಾನು ಹಿಂದೆ ಸರಿದು ಮುಖ್ಯ ವಿಷಯ ಅಂದರೆ ಕಳ್ಳ ಎಲ್ಲೆಂದು ಅತ್ತಿತ್ತ ನೋಡಿದೆ. ಅವನು ಮತ್ತೆ ಓಡಿ ಹೋಗಿದ್ದ. ಸಂದಣಿಯಲ್ಲಿನ ಹೊಸ ಉತ್ಸಾಹಿಗಳು ಮತ್ತೆ ಕಳ್ಳನ ಬೆನ್ನು ಹಿಡಿಯುವರಿದ್ದರು. ಅಷ್ಟರಲ್ಲಿ ಮೂರು ಮಳಿಗೆಯ ಆಚಿನ ನನ್ನೊಬ್ಬ ಕಿರಿಯ ಗೆಳೆಯ ನನ್ನನ್ನು ಪ್ರತ್ಯೇಕ ಕರೆದು ಹೇಳಿದ. ಕಳ್ಳ ನನ್ನ ಸಹಪಾಠಿ. ಆತ ಬಡವ ಮತ್ತು ಮಾನಸಿಕ ರೋಗಿ. ಈ ಗೂಂಡಾಗಳ ವಿಚಾರಣೆ ಭಾರ ಖಂಡಿತ ತಡೆದುಕೊಳ್ಳಲಾರ. ಇಷ್ಟರಲ್ಲಿ ಇದು ನನ್ನ ನಿಯಂತ್ರಣದಿಂದ ತಪ್ಪಿ ಹೋಗಿದೆ ಎನ್ನುವ ಭಾವ ನನಗೂ ಬಂದಿತ್ತು. ಆ ದಾರಿ ಹೋಕನಿಲ್ಲದಿರುತ್ತಿದ್ದರೆ ಭೀಮನ ಅತಿ ನ್ಯಾಯದಲ್ಲಿ ಕನಿಷ್ಠ ಒಂದು ಹಲ್ಲಿಗಾದರೂ ಎರವಾಗಬಹುದಾಗಿದ್ದ ಮಾನಸಿಕ ರೋಗಿಯೋರ್ವನ ಚಿತ್ರ ನನ್ನ ಮನದಲ್ಲಿ ಬಂದದ್ದೇ ಭಯವಾಯಿತು. ಎಲ್ಲರ ಕಳ್ಳನನ್ನು ಹುಡುಕುವ ಯೋಚನೆ ಬಿಡಿಸಿ ಅಂಗಡಿಗೆ ಮರಳಿದೆ. ಬಾಗಿಲ ಪಕ್ಕದಲ್ಲೇ ಕಳ್ಳ ಬಿಟ್ಟ ಕೈಚೀಲ ಅನಾಥವಾಗಿ ಬಿದ್ದಿತ್ತು. ಎತ್ತಿ ನೋಡಿದೆ. ಒಳಗೊಂದು ಸ್ಟೀಲಿನ ಡಬ್ಬಿ, ತೆರೆದರೆ ನಾಲ್ಕು ಸಿಹಿ ತಿಂಡಿ. ಹಾಗೆ ಮುಚ್ಚಿ ಒಳಗಿಟ್ಟೆ. ಕಪಾಟಿನ ಬಳಿ ಕಳ್ಳ ಎಸೆದು ಓಡಿದ್ದ ಪುಸ್ತಕ ಬಿದ್ದಿತ್ತು. ಅದನ್ನು ಎತ್ತಿ ಧೂಳೊರೆಸಿ ಹೆಸರು ನೋಡುತ್ತೇನೆ. ಹೌ ಟು ಸ್ಟಾಪ್ ವರಿಂಗ್ ಅಂಡ್ ಸ್ಟಾರ್ಟ್ ಲಿವಿಂಗ್. ಅದಲಿ ಬದಲಿ. ಎದುರು ಶಾಲೆಯ ಟೀಚರ್ ಅಮ್ಮನಿಗೆ ವಾರ್ಷಿಕೋತ್ಸವದ ಗಡಿಬಿಡಿ. ಬಹುಮಾನವಾಗಿ ಕೊಡಲು ಪುಸ್ತಕಗಳ ಪಟ್ಟಿ ಮಾಡಿಟ್ಟದ್ದನ್ನು ಕೊಟ್ಟು, ಬಿಲ್ಲು ಮಾಡಿ ಕಟ್ಟಿಡಿ ಸರ್, ಗಂಟೆ ಬಿಟ್ಟು ಬರ್ತೇನೆ ಎಂದವರೇ ಬೇರೆಲ್ಲಿಗೋ ಧಾವಿಸಿದರು. ನಾನು ಚೀಟಿಯನ್ನು ಹಾಗೆ ಸಹಾಯಕನಿಗೆ ದಾಟಿಸಿ ನನ್ನ ಇನ್ಯಾವುದೋ ಕೆಲಸದಲ್ಲಿ ಮುಂದುವರಿದೆ. ಅರ್ಧ ಗಂಟೆಯಲ್ಲೇ ಟೀಚರಮ್ಮ ಮತ್ತೆ ಓಡಿ ಬಂದರು. ನಾನು ಅವಸರ ನಟಿಸಿ, ಶಾಂತರಾಮ ಎಲ್ಲೋ ಇವರ ಪುಸ್ತಕ ಅಂದೆ. ಅವನು ಎಂದೋ ಚೀಟಿ ನೋಡಿ ಮುಗಿಸಿದ್ದಕ್ಕೆ ಕಿರು ನಗೆ ಬೀರುತ್ತಾ ಸೋತ ಧ್ವನಿಯಲ್ಲಿ, ಇದರಲ್ಲಿ ಯಾವುದೂ ನಮ್ಮಲ್ಲಿಲ್ಲ ಎಂದು ಬಿಟ್ಟ. ಅವನು ಯಾಕೆ ನಗಬೇಕು, ಒಂದಾದರೂ ಪುಸ್ತಕ ನಮ್ಮಲ್ಲಿ ಇಲ್ಲದಾಗುತ್ತದೆಯೇ ಎಂದು ಆಶ್ಚರ್ಯ ಪಡುತ್ತಾ ನಾನು ಚೀಟಿ ಹಿಡಿದು ಓದತೊಡಗಿದೆ. ಉಷಾ, ಶಾಂತಾ, ಮೆಹರ್ನಿಸಾ, ಕ್ರಿಸ್ತೀನಾ. ನಾನು ಪೂರ್ಣಗೊಳಿಸುವ ಮೊದಲು ಟೀಚರಮ್ಮ ಪಟ್ಟಿ ಕಿತ್ತುಕೊಂಡರು. ನಾಚಿಕೆಯ ಧ್ವನಿಯಲ್ಲಿ, ಸಾರಿ ಸಾರಿ, ಅದು ನಾಟಕದಲ್ಲಿರುವ ಪಾತ್ರಧಾರಿಗಳ ಹೆಸರಿನ ಪಟ್ಟಿ, ಅಂದರೆ ನಾನು ಬುಕ್ ಲಿಸ್ಟ್ ಡ್ರಾಮಾಟಿಕ್ಸ್ ಟೀಚರ್ ಕೈಗೆ ಕೊಟ್ಟಿರಬೇಕು ಎಂದವರೇ ಇಮ್ಮಡಿಸಿದ ವೇಗದಲ್ಲಿ ಶಾಲೆಗೆ ದುಡುದುಡಾಯಿಸಿದರು. ಪ್ರೈವೇಟ್ ಟಾಕ್. ಫ್ಯಾಷನ್ ಸಾಗರದಿಂದ ಸಿಡಿದ ಮರಿ ಮೀನಿನಂತೆ ಅಂಗಡಿಯೊಳಗೆ ಸುಳಿದಾಡಿದಳೊಬ್ಬ ತರುಣಿ. ಹುಸಿನಗೆಯ ಮಿಂಚಿನಲ್ಲಿ ರಂಗು ಸಂಟುಗಳ ಅಲೆಯಲ್ಲಿ ಮಾತಿನ ಮುತ್ತು ಉದುರಿಸಿದಳು. ಇಲ್ಲಿ ಸ್ವಲ್ಪ ಜಾಗವಿದೆಯೇ ಪ್ರೈವೇಟ್ ಟಾಕಿಗೆ? ಅನ್ಯ ಗಿರಾಕಿ ಇಲ್ಲದ ವೇಳೆ ಸಹಾಯಕನನ್ನು ದೂರವಿರಲು ಹೇಳಿ ಇದ್ದಲ್ಲೇ ಗುಪ್ತ ಸಮಾಲೋಚನೆಗೆ ಮಾಡಿಕೊಟ್ಟ ಜಾಗ. ಮತ್ತೆ ಆಕೆಯ ದಂತಕಾಂತಿಯ ಸಳಕು, ರಾಗ ರಂಗಿನ ಛಳಕಿನೊಡನೆ ಇನ್ನೇನು ತುಳುಕುತ್ತೋ ಅವಳ ಭವ್ಯ ಭಾವದ ಝಲಕ್ಕು ಎಂದು ಕಿವಿ ನಿಮಿರಿಸಿದ್ದೆ. ನಿಮ್ಮಲ್ಲುಂಟೆ ಸೊಸೈಟಿಯಲ್ಲಿ ಮೂವ್ ಮಾಡಲು ಇಂಗ್ಲಿಷ್ ಕಲಿಸುವ ಬುಕ್, ನಿಮ್ಮಲ್ಲುಂಟೆ. ಇನ್ನೊಮ್ಮೆ ಎರಡು ಪಡ್ಡೆ ಹುಡುಗರು ಅಂಗಡಿ ತುಂಬಾ ಸಂಶಯಾಸ್ಪದವಾಗಿ ಅಡ್ಡಾಡುತ್ತಾ ಕಪಾಟುಗಳಿಂದ ಯಾವ್ಯಾವುದೋ ಪುಸ್ತಕ ಎಳೆದು ಮುರ್ರೆಂದು ಪುಟ ಹಾರಿಸಿ ಮರಳಿ ತುರುಕುತ್ತಿದ್ದರು. ವಿಚಾರಿಸಿದಾಗ ಹಾರಿಕೆ ಉತ್ತರ ಕೊಟ್ಟರು. ಪುಸ್ತಕ ಕಳ್ಳರನ್ನು ಹಿಡಿದ ಸಾಕಷ್ಟು ಅನುಭವದ ಶಾಂತಾರಾಮ ಪತ್ತೆದಾರನ ಶೈಲಿಯಲ್ಲಿ, ಇನ್ನೇನು ಹಿಡಿಯುತ್ತಾನೆ, ನಾನು ಉಚ್ಚಾಟನ ಮಂತ್ರ ಶುರು ಮಾಡಬೇಕು ಎಂದೆಲ್ಲ ಯೋಚಿಸುತ್ತಿರುವಾಗ ಒಮ್ಮೆಗೆ ಅಂಗಡಿಯಲ್ಲಿದ್ದ ಜನರೆಲ್ಲ ಖಾಲಿಯಾದರು. ಹುಡುಗರು ನನ್ನಲ್ಲಿಗೆ ಧಾವಿಸಿ ಭಾರಿ ಧೈರ್ಯ ತಂದುಕೊಂಡು ಮೆಲುಧ್ವನಿಯಲ್ಲಿ ಕೇಳಿದರು, ಸೆಕ್ಸ್ ಬುಕ್ಸ್ ಎಲ್ಲಿದೆ? ಅತಿ ಪರಿಚಿತರು ಒಬ್ಬ ಪ್ರೌಢೆ ನರ್ಸರಿ ರೈಮ್ಸ್ ಕೇಳಿ ಬಂದರು. ತೋರಿಸಿದ್ದೆಲ್ಲಕ್ಕೂ ಇದಿದೆ, ಇದಲ್ಲ, ಇದೊಲ್ಲೇ, ಇದಾಗದು, ಬೇರೆ ಒಳ್ಳೆದಿಲ್ಲವಾ ಎಂದು ಕೇವಲ ಪ್ರತಿಷ್ಠೆ ಮೆರೆಯಲು ತೊಡಗಿದರು. ಆಕೆಯ ಆದರ್ಶದ ಪುಸ್ತಕ ಕೊಡಲಾಗದ್ದಕ್ಕೆ ಚಿಂತೆ ನನ್ನಲ್ಲೂ, ಪಡೆಯಲಾಗದ್ದಕ್ಕೆ ಅತೃಪ್ತಿ ಆಕೆಯಲ್ಲೂ ಹೆಚ್ಚುತ್ತಾ ಹೋಯಿತು. ಒಂದು ಹಂತದಲ್ಲಿ ನಾನು ಕೈ ಚೆಲ್ಲಿ ಸುಮ್ಮನಾದೆ. ಆಕೆ ತಾನೇ ಮತ್ತಷ್ಟು ಪುಸ್ತಕ ಅಟ್ಟಿಗಳನ್ನು ಮಗುಚಿ ಯಾವುದೋ ಎರಡನ್ನು ವಿಜಯದ ನಗೆಯೊಡನೆ ಹಿಡಿದು ತಂದರು. ಇದೇ ನೋಡಿ ನನಗೆ ಬೇಕಾದ್ದು. ನಾನು 8th ಸ್ಟ್ಯಾಂಡರ್ಡ್ನಲ್ಲಿದ್ದಾಗ ನನ್ನ ತಂಗಿಗೆ ಇದನ್ನೇ ಇಲ್ಲಿಂದ ಒಯ್ದಿದ್ದೆ ಎಂದು ರಾಜಿ ಮಾಡಿಕೊಳ್ಳುವ ಧ್ವನಿ ತೆಗೆದರು. ನಾನು ಹೂ ಹಾ ಹೇಳದೆ ಪುಸ್ತಕವನ್ನು ಬಿಲ್ಲಿಸಿ ಕವರಿಸಿ ಹಣ ಪಡೆದೆ. ಆಕೆ ಪ್ರದರ್ಶನ ಚಾಳಿಯ ಎರಡನೇ ಸುತ್ತಿಗಿಳಿದಳು. ಆಕೆ ತನ್ನ ಮತ್ತು ಈ ಅಂಗಡಿಯ ಸಂಬಂಧವನ್ನು ಶ್ರುತಪಡಿಸುವ ಹಠ ತೊಟ್ಟಂತಿತ್ತು. ಮಾತು ಮುಂದುವರಿಸಿ, ನಾನು ಚಿಕ್ಕವಳಿದ್ದಾಗ ಇಲ್ಲೊಬ್ಬರು ಪ್ರಾಯದವರಿದ್ದರು, ಅವರಿಗಾದರೆ ಸೆಲೆಕ್ಷನ್ ಗೊತ್ತಾಗ್ತಿತ್ತು ಎನ್ನಬೇಕೇ? ನಾನು ಶಿಷ್ಟಾಚಾರದ ಮಾತುಗಳನ್ನು ಬಿಟ್ಟು ಅಂಗಡಿ ಶುರು ಮಾಡಿದವನು ನಾನೇ, ಇಲ್ಲಿ ನನಗಿಂತ ಪ್ರಾಯದವರು ಯಾರೂ ಇರಲಿಲ್ಲ ಎಂದೆ. ಆಕೆ ಭಂಡತನದಲ್ಲಿ ಗಟ್ಟಿಯಾಗಿ ಮುಂದುವರಿಸಿದಳು, ನಾನು 8th ಸ್ಟ್ಯಾಂಡರ್ಡು ಅಂದರೆ ಈಗ ಮ್ಯಾರೇಜ್ ಆಗಿ 12, ಅದಕ್ಕೂ ಮೊದಲು 7 ಎಂದೆಲ್ಲ ಓಪನ್ ಥಾಟಿಗಿಳಿದಾಗ ನಾನು ಕಟ್ ಮಾಡಿದೆ. ಈ ಅಂಗಡಿ ಏಜ್ 15 ಮಾತ್ರ, ಮತ್ತೆ ನನಗೆ ಪ್ರಾಯ ಹೆಚ್ಚಾಗುವುದೇ ವಿನ ಕಡಿಮೆ ಅಲ್ಲ ಎಂದು ಆಕೆಯ ಅತಿ ಪರಿಚಯವನ್ನು ಫಿನಿಶ್ ಮಾಡಿದ್ದೆ. ಭವರೋಗ ವೈದ್ಯ. ಮಲಯಾಳಿ ವೈದ್ಯಕೀಯ ವಿದ್ಯಾರ್ಥಿಯೊಬ್ಬ ಅವಸರ ಅವಸರವಾಗಿ ಬಂದು ಇಂಗ್ಲಿಷ್ನಲ್ಲೇ ಕೇಳಿದ, ಯಾವುದಾದರೂ ಸ್ಥಳೀಯ ಪಂಚಾಂಗ ಉಂಟೆ? ವೈಜಯಂತಿ ಪಂಚಾಂಗ ಇತ್ತು, ಕೊಟ್ಟೆ. ಕುತೂಹಲ ತಡೆಯದೆ ಕೇಳಿದೆ, ನಿಮಗೆ ಕನ್ನಡ ಬರೋದಿಲ್ವಲ್ಲ, ಇದನ್ನೇನು ಮಾಡ್ತೀರಿ? ಆತ ಗಂಭೀರವಾಗಿ, ನಾನು ವೈದ್ಯಕೀಯ ಮಹಾಪ್ರಬಂಧ ಹಾಜರುಪಡಿಸುತ್ತಿದ್ದೇನೆ, ಅದಕ್ಕೆ ನನ್ನ ಕನ್ನಡ ಬರುವ ಪ್ರೊಫೆಸರ್ ಇದರಿಂದ ಒಳ್ಳೆ ಮುಹೂರ್ತ ನೋಡಿ ಹೇಳಲಿದ್ದಾರೆ. ಕೊನೆಯದಾಗಿ ವ್ಯಾಪಾರ, ಒಂದು ಮಿನಿ ಕತೆ. ವಠಾರದ ಹೊಸ ಅಂಗಡಿಗೆ ಸುಗುಣೆ, ಕಿರುಬಾಲೆ ಚಿಕ್ಕಪ್ಪನ ಕೈ ಹಿಡಿದು ತಪ್ಪಡಿಗಳನ್ನು ಇಡುತ್ತಾ ಬಂದಳು. ಹುಟ್ಟುಹಬ್ಬದ ಉಡುಗೊರೆಯಾಗಿ ಅಕ್ಷರ ಚಿತ್ರ ಪುಸ್ತಕ ಪಡೆದಳು. ಮುಂದಿನ ವರ್ಷಗಳಲ್ಲಿ ಅಮರ ಚಿತ್ರಕಥೆ, ದಿನಕ್ಕೊಂದು ಕಥೆಗಳಿಂದ ಹಿಡಿದು ವಿಜ್ಞಾನ ನೋಡು ಕರಿಗಳವರೆಗೆ ಪುಸ್ತಕ ಪೂರ್ವವೇ ಸುಗುಣಾ ಭಂಡಾರಕ್ಕೆ ಹರಿಯುತ್ತಾ ಹೋಯಿತು. ಮಕ್ಕಳ ದಿನಾಚರಣೆಯ ಭಾಷಣಕ್ಕೆ ಬಹುಮಾನ, ಬರೆಯುವ ದಾರಿ ಸಿದ್ಧಿಸಿದ್ದಕ್ಕೆ ಪಾರಿತೋಷಕ, ಕೋಕಿಲ ಗಾನಕ್ಕೆ ಇನಾಮು, ಎಲ್ಲವೂ ಸುಗುಣೆಯ ಪುಸ್ತಕ ಸಂಗ್ರಹಕ್ಕೆ ಆಪ್ತ ನೆಪಗಳಾಗುತ್ತಿತ್ತು. ಅವಳ ಆಯ್ಕೆಯಲ್ಲಿ ವಿಜ್ಞಾನ, ಕಲೆ, ಸಾಹಿತ್ಯಗಳೆಂಬ ಭೇದವಿರುತ್ತಿರಲಿಲ್ಲ. ಕಾಲಸಂದದ್ದನ್ನು ನೆನಪಿಸುವಂತೆ ಚಿಕ್ಕಪ್ಪ ಸುಗುಣೆಗೆ ಕೇಳು ಕಿಶೋರಿ ಉಡುಗೊರೆ ಕೊಟ್ಟರು. ಮುಂದೊಂದು ದಿನ ಕಲ್ಯಾಣ ಮಂಟಪಕ್ಕೆ ಹೊರಟ ಸುಧತಿಯರು ಸುಗುಣೆಗಾಗಿ ಎಂದು ಬರೆಸಿಕೊಂಡು ವಧುವಿಗೆ ಕಿವಿ ಮಾತು ಮತ್ತು ದಾಂಪತ್ಯ ದೀಪಿಕೆ ಕೊಂಡುಕೊಂಡರು. ಮತ್ತೊಂದು ದಿನ ಕರಿಮಣಿ ಧಾರಿಣಿ ಸುಗುಣೆ ಅನ್ಯಮನಸ್ಕಳಾಗಿಯೇ ಬಂದು ಸ್ತ್ರೀ ಸ್ವಾಸ್ಥ್ಯ ಸಂಹಿತೆ ಒಯ್ದಳು. ಏನಾಯ್ತಪ್ಪ ಅಂತ ನನ್ನ ಯೋಚನೆಗೆ ಕೆಲವೇ ತಿಂಗಳಲ್ಲಿ ಉತ್ತರ ಸಿಕ್ಕಿತು. ಸುಗುಣಾಪತಿ ಬಂದ, ಹೊಸ ಜೀವದ ಹುಟ್ಟು ಕೊಂಡ. ಮತ್ತೆ 10 ದಿನದಲ್ಲಿ ಆತ ಪುನಃ ಬಂದು ಅರ್ಥಪೂರ್ಣ ಹೆಸರುಗಳ ಪುಸ್ತಕ ಆರಿಸಿದ. ಜೊತೆಗೆ ಆರೋಗ್ಯ ಭಾಗ್ಯಕ್ಕೆ ವ್ಯಾಯಾಮ, ಶಿಶುವೈದ್ಯ ದೀಪಿಕೆಗಳನ್ನೂ ಖರೀದಿಸಿದ. ಈಗ ನಾನು ಕಾದಿದ್ದೇನೆ ಚಿಕ್ಕಜ್ಜನ ಕೈ ಹಿಡಿದು ತಪ್ಪಡಿ ಇಡುತ್ತಾ ಬರಲಿರುವ ಸುಗುಣಾ ಮರಿಯನ್ನು, ಮತ್ತವಳ ಅಕ್ಷರ ಚಿತ್ರ ಪುಸ್ತಕ ಹಾಗೂ ಅಂಗಡಿಯ ಬೆಳ್ಳಿ ಹಬ್ಬವನ್ನು. ಮುಂದುವರಿಯಲಿದೆ.